ಈ ಕೇಳುವ ಸಂಸ್ಕೃತಿ ಏನಿದೆಯಲ್ಲ ಅಂದರೆ ನಮ್ಮದು ಶಿಕ್ಷಣ ಇರಬಹುದು ಅಂದರೆ ಯಾವುದೇ ವಿಷಯವನ್ನು ಇವತ್ತು ಮಾಹಿತಿ ಇದ್ದಾವ ಗೆದ್ದಾವ ಅಂತ ಇವತ್ತು ಯಾಕಂದರೆ ನಮ್ಮ ಜೀವನ ಇರೋದೇ ನಮ್ಮ ವಿಚಾರಗಳ ಮೂಲಕ ಇವತ್ತಿನ ವಿಚಾರಗಳು ನಾಳಿನ ನಮ್ಮ ಜೀವನವನ್ನು ನಿರ್ಧರಿಸ್ತಾವೆ ಆ ನಿಟ್ಟಿನೊಳಗೆ ಆ ವಿಚಾರಗಳ ಪ್ರತಿಪಾದಕರಾಗಿರುವಂಥ ಆಕಾಶವಾಣಿ ಮಾಧ್ಯಮ ಏನಿದೆ ಅಲ್ಲ ತಾವು ಯುವರಂಜನ ಕಾರ್ಯಕ್ರಮ ಮಾಡ್ತಿದ್ರಿ ನಾವು ಬಂದಾಗ ನಿಮ್ಮ ಬೆರಗಂಗಳಿಂದ ನೋಡ್ತಿದ್ದೆ ನಾನು ಯಾಕಂದರೆ ನೀವು ಆಕಾಶವಾಣಿ ಮೊದಲು ಬಂದವ್ರನ್ನ ಆಮೇಲೆ ಬಂದವರು ನಾನು ನಿಮ್ಮನ್ನು ಬೆರಗು ಗಂಡುಗಳಿಂದ ನೋಡುತ್ತಿದ್ದೆ ಆಮೇಲೆ ಇಷ್ಟು ಆ ಉತ್ಸಾಹ ತಗೋತಿದ್ರಿ ಎಷ್ಟು ಉತ್ಸಾಹ ಅಂತ ಬರ್ತಾರಲ್ಲ ಆಕಾಶವಾಣಿ ಅಂದರೆ ಸೇರಿಲ್ಲ ಅವಕಾಶಗಳ ಮಹಾಪೂರ್ ಇದೆ ಕೃಷಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗ್ಬೋದು ಆದರೆ ಆಕಾಶವಾಣಿ ಬಗ್ಗೆ ಎಷ್ಟು ತಯತಿಸ್ತಾರಲ್ಲ ಅಂತೇಳಿ ನಿಮ್ಮ ನೋಡಿ ನಾನು ಸೋಜಿಗೆ ಪಟ್ಟದ್ದು ಉಂಟು ಮತ್ತು ನಿಮ್ಮ ಒಂದು ಏನಿದಲ್ಲ ಕಮಿಟ್ಮೆಂಟ್ ಅಂತೀವಲ್ಲ ಅಂದರೆ ಒಂದು ತನ್ಮಯತೆ ಇಷ್ಟು ತನ್ಮಯರಾಗಿ ಆಕಾಶವಾಣಿಗೆ ನೀವು ಕಾರ್ಯಕ್ರಮ ನೀಡಲಿಕ್ಕೆ ಬರ್ತಿದ್ರಿ ಆ ದಿನಗಳು ನಮ್ಮ ಕರೆನ ನೀವು ಬಂದಾಗ ನನ್ನ ಜೊತೆಗೆ ನನಗೊಂಥರ ಉತ್ಸಾಹ ತರ್ತಿದ್ದೆ ಆ ನೆನಪುಗಳನ್ನು ಮಾಡ್ಕೋಬೋದಾ ಹಾಂ ಅದು 90 to 92 to 93 ಸಮಯ ಅದಕ್ಕಿಂತ ಮೊದಲು ಕೂಡ ನಾನು ಏನು ಪಿ ಜಿ ಮಾಡ್ತಾ ಇರುವಂಥ ಸಂದರ್ಭದೊಳಗೆ ಸಾಕಷ್ಟು ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದೆ ಯುವರಂಜನೆ ಕಾರ್ಯಕ್ರಮ ಅಂತ ಏನು ನೆನಪು ಮಾಡಿಕೊಟ್ರಿ ಅಂಥ ಕಾರ್ಯಕ್ರಮಗಳು ಮತ್ತು ವಿಜ್ಞಾನದ ಕಾರ್ಯಕ್ರಮಗಳು ನನಗೆ ಮೊದಲಿಂದ ಏನಪ್ಪ ಅಂತಂದ್ರೆ ರೇಡಿಯೋದ ಬಗ್ಗೆ ಭಾಳಷ್ಟು ಕುತೂಹಲ ಸಣ್ಣವಿದ್ದಾಗಿಂದೇ ಯಾಕಪ್ಪ ಅಂತಂದ್ರೆ ನಮ್ಮ ಮನೆಯೊಳಗೆ ನಮ್ಮ ತಂದೆಯವರು ಯಾವತ್ತೂ ಒಂದು ರೇಡಿಯೋ ಸೆಟ್ಟನ್ನು ಇಟ್ಟಿರ್ತಿದ್ರು ಮತ್ತು ಅದಕ್ಕೆ ಭಾಳ ಕಾಳಜಿ ಮಾಡ್ತಾಯಿದ್ರು ಅವರು ಸಿಂಗಾರ ಮಾಡೋದು ಅದನ್ನು ಚಲೋತ್ನಾಗಿ ಇಟ್ಕೊಳ್ಳೋದು ಸ್ವಚ್ಛವಾಗಿಡೋದು ಅದನ್ನು ಯಾವತ್ತೂ ಸುಸ್ಥಿತಿ ಒಳಗಿರುವಂಗೆ ನೋಡ್ಕೊಳ್ತಾ ಇದ್ರು ಮತ್ತು ಅದರೊಳಗೆ ಏನಾಗ್ತಿತ್ತಪ್ಪ ಅಂತಂದ್ರೆ ಮುಖ್ಯವಾಗಿ ಕಾಮೆಂಟ್ರಿ ಕೇಳ್ತಿದ್ವಿ ಕ್ರಿಕೆಟ್ ಕಾಮೆಂಟ್ರಿ ಕೇಳ್ತಾ ಇದ್ರು ಅದರ ಜೊತೆಗೆ ಚಿತ್ರಗೀತೆಗಳಂತೂ ಬರ್ತಾ ಇದ್ವು ಹಿಂಗಾಗಿ ಏನಾಗ್ತಿತ್ತಪ್ಪ ಅಂತಂದ್ರೆ ಇಡೀ ವಿಶ್ವದ ಜ್ಞಾನವನ್ನು ನಮಗೆ ಆಕಾಶವಾಣಿ ರನ್ನಿಂಗ್ ಕಾಮೆಂಟ್ರಿ ಮೂಲಕ ಕೊಟ್ಟಿತು ಅಂತ ಹೇಳಿ ಹೇಳ್ಬೋದು ಅಂದ್ರೆ ಜಗತ್ತು ಯಾವ ರೀತಿ ಅದ ಯಾವ ದೇಶ ಎಲ್ಲಿದೆ ಯಾವ ಖಂಡ ಎಲ್ಲಿದೆ ಅಂಥೇಳಿ ಆ ಸಮಯದೊಳಗೆ ನಮಗೆ ಗೊತ್ತಾಗಿದ್ದು ರೇಡಿಯೋದ ಮುಖಾಂತರ ಆಸ್ಟ್ರೇಲಿಯಾ ಎಲ್ಲದ ಅಮೆರಿಕಾ ಎಲ್ಲದ ವೆಸ್ಟ್ ಇಂಡೀಸ್ ಎಲ್ಲದ ಇಂಗ್ಲೆಂಡ್ ಎಲ್ಲದ ಆಫ್ರಿಕಾ ಎಲ್ಲದ ಯಾಕಪ್ಪ ಅಂತಂದ್ರೆ ಕಾಮೆಂಟ್ರಿ ಒಳಗೆ ಇಷ್ಟು ಅದ್ಭುತವಾದಂಥ ಒಂದು ಮಾಹಿತಿ ಇರ್ತಿತ್ತು ಆ ಮಾಹಿತಿ ಇಡೀ ಕಲ್ಚರ್ನ ನಮಗೆ ಪ್ರತಿಬಿಂಬಿಸ್ತಾ ಇತ್ತು ಅವರು ಕಾಮೆಂಟ್ರಿ ಹೇಳಂಥವ್ರು ಹಿಂದಿ ಒಳಗೆ ಹೇಳ್ತಿದ್ರು ಇಂಗ್ಲೀಷ್ನೊಳಗೆ ಹೇಳ್ತಿದ್ರು ಆಮೇಲೆ ಅಂಥ ಒಂದು ಕಾಮೆಂಟ್ರಿ ಕೇಳಿ ಅದು ಜ್ಞಾನದ ಭಂಡಾರನೇ ಆಗಿತ್ತು ಹಿಂಗಾಗಿ ಒಂದು ಕ್ರಿಕೆಟ್ ಮ್ಯಾಚ್ ಒಂದು ಮೆಲ್ಬೋರ್ನೊಳಗೆ ನಡೆದ ಅಂತಂದ್ರೆ ಅಲ್ಲಿ ಯಾವ ದೇಶದು ಆಮೇಲೆ ಸ್ಟೇಡಿಯಂ ಹೆಸರೇನು ಅಲ್ಲಿ ಜನಜೀವನ ಹೆಂಗಿದೆ ಇವೆಲ್ಲ ನಮಗೆ ಅವಾಗ ಪರಿಚಯ ಆದಂಥದ್ದು ಹಿಂಗಾಗಿ ಇಡೀ ವಿಶ್ವ ನಮ್ಮ ಮನಸ್ಸಿನೊಳಗೆ ಅವಾಗ ಅಚ್ಚೊತ್ತಿದಂಗೆ ಆಗಿಬಿಟ್ಟಿತ್ತು ಸೋಮಶೇಖರ್ 1947 ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಂತರ 2000 ಇಸ್ವಿವರೆಗೆ ಅಂದರೆ ಕಳೆದ ಶತಮಾನದೊಳಗೆ ಹೆಚ್ಚಾನು ಹೆಚ್ಚು ಅದು ಸುವರ್ಣ ಯುಗ ಆಕಾಶವಾಣಿಯ ಯುಗ ಅಂತಲೇ ನಾನು ಕರೀಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ 90 ನಂತರ ಬೇರೆ ಬೇರೆ ಮಾಧ್ಯಮಗಳ ಒಂದು ಪ್ರಭಾವ ಆಯಿತು ಆದರೂ 2000ವರೆಗೆ ಗ್ರಾಮೀಣ ಪ್ರದೇಶದೊಳಗೆ ಇನ್ನೂ ರೇಡಿಯೋ ಭಾಳ ಉತ್ತುಂಗಕ್ಕಿತ್ತು ರೇಡಿಯೋ ಕಾರ್ಯಕ್ರಮಗಳು ಅಂದರೆ ಇಷ್ಟು ಅಂದರೆ ಆ ಒಂದು ಜವಾಬ್ದಾರಿ ಇದೆಲ್ಲ ಆ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ 1947 2000 ನಂತರ ಈಗೂ ಮುಂದುವರೆದು ನಾವು ಮಾತಾಡ್ತಾ ಇದ್ವಲ್ಲ ಅಂದರೆ ಆಕಾಶವಾಣಿ ತನ್ನ ಒಂದು ಜವಾಬ್ದಾರಿಯನ್ನು ತುಂಬಾ ಗಮನಾರ್ಹವಾಗಿ ಮಾಡಿತು ಧಾರವಾಡ ಆಕಾಶವಾಣಿ ವಿಶೇಷವಾಗಿ ಒಂದು ಧಾರವಾಡ ಅಂದ್ರೆ ಸಂಗೀತಗಾರ ನಾಡು ಮತ್ತು ಸಾಹಿತಿಗಳ ನೆಲೆಬೀಡು ಹಂಗಿರೋದ್ರಿಂದ ರಂಗ ನಾಟಕಗಳು ನಾಟಕಕಾರರ ಒಂದು ತವರೂರು ಕೂಡ ಸೊ ಆ ನಿಟ್ಟಿನೊಳಗೆ ಈ ಒಂದು ಸಾಂಸ್ಕೃತಿಕ ಹಿರಿಮೆ ಸಾರುವಂತ ಧಾರವಾಡಕ್ಕೆ ರಂಗನಾಥ್ ದಿವಾಕರ್ ಅವರು ಮೊದಲನಾಗಿ ಸರ್ಕಾರಿ ರೇಡಿಯೋವನ್ನು ತಗೊಂಡು ಬಂದರು ಬಂದದ ಲಾಭ ಖಂಡಿತವಾಗಿ ಕೂಡ ಆಯ್ತು ಬೇಂದ್ರೆ ಅಂತವರು ಮಲ್ಲಿಕಾರ್ಜುನ ಮನ್ಸೂರ್ ಅಂತವ್ರು ನಮ್ಮ ಆಕಾಶವಾಣಿಯ ಸಲಹೆಗಾರರಾಗಿ ಕೆಲಸ ಮಾಡಿದಂಥವ್ರು ಅಂದ್ರೆ ಆಕಾಶವಾಣಿಯ ಕಾರ್ಯಕ್ರಮಗಳು ಆಕಾಶವಾಣಿಯಲ್ಲಿ ಏನೋ ಸುದ್ದಿ ಬರ್ತದೆ ಅಂದ್ರೆ ಅವತ್ತು ನೋಡ್ರಿ ಒಂದು ನಾವು ಓದ್ಬೇಕಿದ್ರೆ ನಮ್ಮ ಇಂಗ್ಲೀಷ್ ಸರ್ ಇದ್ದ ನೌಲ್ಗುನ್ ಸರ್ ಅಂತ ರಾತ್ರಿ 9 ಗಂಟೆ ನ್ಯೂಸ್ ಕೇಳ್ತಮ್ಮ ನೀನು ನಿನ್ನ ಇಂಗ್ಲೀಷ್ ಚಲೋ ಆಗ್ತದೆ ಹಾಂ ಅಂದ್ರೆ ಆಕಾಶವಾಣಿಯಲ್ಲಿ ಬರುವಂತ ವಾರ್ತೆಗಳನ್ನು ಕೇಳು ನಿಂದು ಜನರಲ್ ನಾಲೆಜ್ ಚಲೋ ಆಗ್ತದೆ ನಿಂದು ಸಾಮಾನ್ಯ ಜ್ಞಾನ ಚಲೋ ಆಗ್ತದೆ ಆಮೇಲೆ ನಿನಗೆ ಒಂದು ಅಂದ್ರೆ ಒಂದು ಪರಿಧಿ ಬೆಳೀತದೆ ಜೀವನದೊಳಗೆ ಏನ್ ಮಾಡ್ಬೇಕು ಏನು ಸಾಧನೆ ಮಾಡ್ಬೇಕು ಅನ್ನೋದು ಅದು ಕರೆ ನಿಜ ನಮಗೆ ಅದೊಂದು ಬಹಳ ಅನುಕೂಲ ಆಯ್ತು ಅಂದ್ರೆ ಅಷ್ಟು ಜನಮಾನಸದೊಳಗೆ ಇದ್ದಂತ ರೇಡಿಯೋ ನೀವು ನಾವು ಈ ಒಂದು ಮಾಧ್ಯಮಕ್ಕೆ ಬಂದೀವಿ ನಮ್ಮ ನಿಮ್ಮ ಕಾಣಿಕೆ ಏನೇ ಇರಲಿ ಈ ಒಂದು ಮಾಧ್ಯಮಕ್ಕೆ ಬಂದದ್ದೇ ಒಂದು ಸೊಗಸಿದೆಯಲ್ಲ ಅದನ್ನು ಹೆಂಗೆ ವಿವರಿಸ್ತೀರಿ ಇಲ್ಲ ಇದು ಶರಣಬಸವ ಏನಂತಂದರೆ ನಾನು ರೇಡಿಯೋದೊಳಗೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡಿದ್ದೆ ಮೊದಲಿಂದ ಆದರೂ ಸಹಿತ ಈಗ ನಾನು ಹೇಳಿದೆ ರೇಡಿಯೋ ಕೇಳುವಂಥ ಸಂದರ್ಭದೊಳಗೆ ನನಗೆ ಆವಾಗಿಂದಲೇ ಸಣ್ಣವಿದ್ದಾಗಿಂದಲೇ ಅದರ ಬಗ್ಗೆ ಆಸಕ್ತಿ ಬೆಳೆದಂಥದ್ದು ಅದು ಭಾಳ ಕುತೂಹಲ ಇರ್ತಿತ್ತು ಇದರೊಳಗೆ ಮನುಷ್ಯರು ಹೆಂಗೆ ಹೋಗ್ತಾರೆ ಪಿ ಬಿ ಶ್ರೀನಿವಾಸ್ ಹಾಡಬೇಕು ಅಂತಂದ್ರೆ ಇಲ್ಲಿ ರೇಡಿಯೋದೊಳಗೆ ಹೇಳ್ತಾರೆ ಅವ್ರ ಮನೆಯೊಳಗಿದ್ರೆ ಅವ್ರು ಹೆಂಗೆ ಅಲ್ಲಿಂದ ಬಂದು ಇಲ್ಲಿ ಹೆಂಗೆ ಹಾಡ್ತಾರೆ ಅನ್ನುವಂಥ ಒಂದು ಮುಗ್ಧತೆ ಇತ್ತು ನಮಗೆ ಅಂಥ ಮುಗ್ಧತೆ ಹಿಡ್ಕೊಂಡು ಮುಂದಿನ ದಿನಗಳಲ್ಲಿ ಏನಾಯಿತು ಅದರೊಳಗೆ ಕೆಲಸ ಮಾಡಬೇಕು ಅನ್ನುವಂಥ

ಗೊಂಜೋಳ ಹತ್ತಿರಿ. ಏನ್ ಬದಲಾವಣೆ ಕಂಡಿರಿ? ನಮ್ ಕಡೆ ಹಾಕ್ತಿದ್ದಿಲ್ರಿ ಗೊಂಜೋಳ, ಈ ಹತ್ತಿ ಹಾಕ್ತಿದ್ದಿಲ್ರಿ. ನಾವು ಜೋಳ ಕಡ್ಲಿ ಗೋಧಿ ಇವನ್ನಷ್ಟು ಹಾಕ್ತಿದ್ದೀವ್ರಿ. ಇಲ್ಲಿ ಎಲ್ಲಾನು ಹಾಕ್ತಾರೆ, ಇಲ್ಲಿ ಜೋಳ ಕಡ್ಲಿ ಗೋಧಿ ಗೊಂಜೋಳ ಹತ್ತಿ ಕೂಡೆ ಹಾಕ್ತಾರ್ರಿ. ನಿಮ್ ಪಡೆ ಸೂರ್ದಾಗ? ಹ್ಞೂನ್ರಿ. ಮೊದ್ಲಿನ ಕಾಲದಾಗ ಮಷೀನ್ ಏನು ಉಪಯೋಗ ಮಾಡ್ತೀವಿ? ಮಷೀನ್ ಇದ್ದಿದ್ದಿಲ್ರಿ, ಕಣ ಇತ್ತರಿ. ಕಣ ಇತ್ತಲ್ಲ, ಕಣದಾಗ ಮಾಡ್ತಿದ್ರಿ. ಕಣ ಮಾಡಿ ನೀರು ಹೊಡೆದು ಆ ಎತ್ತುಗಳು ಕಟ್ಟಿ ಅದಕ್ಕೆ ಮತ್ತೆ ಸಗಣಿ ಹೋಗೋದು, ಎತ್ತು ತುಳಿದಾಡಿಂದ ಬಡಮನೆಗೆ ತೊಗೊಂಡು ಬಡದು ಆಮೇಲೆ ಗೋಧಿ ಹುಲ್ಲು ಹಾಕ್ತಿದ್ರು ರೀ. ಗೋಧಿ ಹುಲ್ಲು ಆಗಿಂದ ಜೋಳ ತೆಗೆದು ಜೋಳ ಹಾಕೋರ್ರಿ ಮತ್ತೆ ರೀ. ಗೋಧಿ ತೆಗೆದಿನ ಜೋಳ ಹಾಕ್ತಿದ್ದರು ರೀ, ಹುಲ್ಲು ಹೊಡಿತಿದ್ದರು ರೀ. ಈಗ ಏನಿಲ್ಲರಿ, ಮಷಿನ್ ಬಂದವ, ಎಲ್ಲ ಮಷಿನ್ಗೆ ಹಾಕಿಸ್ತಾರೆ ಈಗ ರೀ. ಹೌದಾ? ಆಮೇಲೆ ಹಿಂದಿನ ಕಾಲದಾಗ ಏನು ಮಾಡ್ತಿದ್ರಮ್ಮ, ಹೊಲದಾಗ ಕೆಲಸ ಮಾಡೋಬೇಕಾರೆ ಹಾಡು ಹಾಡ್ಕೋತು ಕೆಲಸ ಮಾಡೋರು. ಹ್ಞೂ, ನೀವೇನಾರು ಹಾಡ್ತೀರಿ? ಹ್ಞೂನ್ರಿ, ಹತ್ತಿ ಬಿಡಿಸ್ಕೊಂತ ಹಾಡ್ತಿದ್ದರು ರೀ. ಒಂದು ಸ್ವಲ್ಪ ಹಾಡು ತೋರಿಸ್ತೀರಿ? ಹ್ಞೂನ್ರಿ, ಹಾಡ್ರಿ. ಗುರು ಬೇಕ ತಂಗಿ ಗುರು ಬೇಕ, ಗುರು ಬೇಕ ತಂಗಿ ಗುರು ಬೇಕ, ನಿನ್ನ ಶಿರದಲ್ಲಿ ಕರವಿತ್ತು ಗಿರಿಜಾ ದೇವಿಯ ಮಾಳ್ಪೆ. ಗುರು ಬೇಕ ತಂಗಿ ಗುರು ಬೇಕ, ಶರಣರ ಪಾದಕ್ಕೆ ಶಿರ ಹಚ್ಚಿ ಬಾಗೆಂದು, ಶರಣರ ಪಾದಕ್ಕೆ ಶಿರ ಹಚ್ಚಿ ಬಾಗೆಂದು, ಮರೆತು ಸಾವಿರ ತಪ್ಪು ಕರೆದು ಬೋಧಿಸುವಂತ ಗುರು ಬೇಕ ತಂಗಿ ಗುರು ಬೇಕ. ಆಂಗಾನೆ ಕೇಳುವ ಲಿಂಗದ ಮೇಲಿನ, ಆಂಗಾನೆ ಕೇಳುವ ಲಿಂಗದ ಮೇಲಿನ, ಲಿಂಗದ ಪೂಜೆಯ ಗುಂಗ ಹಿಡಿಸುವಂತ ಗುರು ಬೇಕ ತಂಗಿ ಗುರು ಬೇಕ. ಪಡೆದು ಪಾದಿಸು ನಿನ್ನ ಹೆಡಮುರಗಿ ಕಟ್ಟಿ, ಪಡೆದು ಪಾದಿಸು ನಿನ್ನ ಹೆಡಮುರಗಿ ಕಟ್ಟೆ, ಕೆಡವುವ ಯಮುನಾಳನ್ ಹೊಡೆದೋಡಿಸುವಂತ ಗುರು ಬೇಕ ತಂಗಿ ಗುರು ಬೇಕ. ದೇಶದೊಳು ಬೇಕಾದ ಯಶಯುತ್ತಲಿ ನಮ್ಮ, ದೇಶದೊಳು ಬೇಕಾದ ಯಶಯುತ್ತಲಿ ನಮ್ಮ, ಹಸನಾದ ಪಡೆಸೂರ ಬಸವಣ್ಣನಂತ ಗುರು ಬೇಕ ತಂಗಿ ಗುರು ಬೇಕ. ಭಾಳ ಚಂದ ಹಾಡ್ತೀರಿ ನೀವು. ನೀವು ಹಾಡೋದ್ ನೋಡಿದ್ರೆ ಬರೀ ಮನೆಗಷ್ಟ ನೀವು ಹಾಡ್ತೀರಿ ಅನ್ಸೋದಿಲ್ಲ. ನೀವು ಯಾವ್ದಾರ ಜನಪದ ಸಂಘ ಸಂಸ್ಥೆ ಸದಸ್ಯರಿದ್ದೀರೇನಮ್ಮ? ಎಷ್ಟ್ ಚಂದ ಹಾಡ್ತೀರಿ. ಸಂಘ ಮಾಡಿದ್ದೀವ್ರಿ, ಮಾಡಿದ್ದೀವ್ರಿ. ಅದನ್ನ ನಡುವ ಇದನ್ನ ಮಾಡಿದ್ರೆ ಅದ್ರ ಎರಡು ಊರಿಗೆ ಹೋಗಿದ್ದಿರಿ, ಮೊರಬ ಆಮೇಲೆ ಅಳಗವಾಡಿಗೆ ಹೋಗಿದ್ದೀವ್ರಿ. ಅಲ್ಲಿ ಹೋಗಿ ಹಾಡು ಬಂದ್ರಿ? ಹ್ಞೂನ್ರಿ. ಭಾಳ ಚಂದ ಹಾಡ್ತೀರಿ, ಹಿಂಗ ಹಾಡ್ರಿ. ಆಮೇಲೆ ಈ ತರ ನೀವು ಹಾಡ್ಕೋತ ಹೊಲ್ದಾಗ ಕೆಲಸ ಮಾಡ್ತಿರಲ್ಲ, ಹಂಗ ಸುಮ್ನ ಕೆಲಸ ಮಾಡೋದಕ್ಕೂ ಹಾಡ್ಕೋತ ಕೆಲಸ ಮಾಡೋದಕ್ಕೂ ಏನ್ ವ್ಯತ್ಯಾಸ ಐತಿ? ಹಂಗಾರೆ ಅವ್ನ ಬೇಸರ ಆಗಿರ್ತಾವಲ್ರಿ, ಹಂಗ ಹಾಡ್ಕೊಂತ ಕೆಲಸ ಮಾಡೋದ್ರಿ. ಬೇಜಾರ್ ಅಂತಾರಲ್ರಿ, ಹಂಗ ಆದಾಗ ಹಾಡ್ಕೊಂತ ಕೆಲಸ ಮಾಡೋದ್ರಿ. ಬಸವಣ್ಣವ್ರು ಹೇಳ್ತಾರ, ಕಾಯಕವೇ ಕೈಲಾಸ ಅಂತ ಹೇಳಿ. ನೀವು ಕಾಯಕದಲ್ಲಿ ಕೈಲಾಸ ಕಂಡೀರಿ. ಮತ್ತ ನಿಮ್ಮ ದಿನಚರಿ ಹೆಂಗ್ ಶುರು ಆಗ್ತದ? ಮುಂಜಾನೆಯಿಂದ ರಾತ್ರಿ ತನಕ ಏನ್ ಮಾಡ್ತೀರಿ ನೀವು? ಎದ್ದ ತಕ್ಷಣ ಮಕ ತಕೊಂಡು ವಿಭೂತಿ ಹಚ್ಕೊಂಡು ದೇವ್ರ ನಮಸ್ಕಾರ ಮಾಡಿ ಮುಂದೆ ಕೆಲಸ ಶುರು. ಕೆಲಸ ಏನೇನು ಮಾಡ್ತೀರಿ? ಮುಂಜಾನೆ ಕೆಲಸ ಚಾ ಮಾಡ್ಕೊಂಡು ಕುಡಿದು ಆಮೇಲೆ ರೊಟ್ಟಿ ಪಲ್ಯವು ಅನ್ನ ಸಾರು ಮಾಡ್ಕೊಂಡ್ರಿ. ಉದ್ಯಾನೆಲ್ಲ ಅವ್ನು ಮಾಡ್ಕೊಂಡು ಹೊಲಕ್ಕೆ ಹೋಗ್ತೀವ್ರಿ. ನಾವು ನಮ್ಮ ಹೊಲ್ದಾನ ದುಡ್ಡು ತಿಂತೇವಲ್ರಿ, ನಮ್ಗದ ಚಲೋ ರೀ. ಏನು ಹೊರಗೇನು ಕೊಟ್ಟು ಹೋಗ್ತಾರಲ್ಲ, ಲಕ್ಷಣ ಆಕತ್ರಿ. ನೀವು ಇಷ್ಟು ದಿವಸ ಕಮತ ಮಾಡ್ಕೊಂಡು ಬಂದಿರಿ, ಮಳಿನ ರೈತರು ನಂಬ್ಕೊಂಡಿರ್ತಾರ. ನೀವೇನ್ ನೀರಾವರಿ ಮಾಡಿರೋ? ಏನ್ ಕಮತ ಹೆಂಗ್ ಮಾಡ್ತೀರಿ? ನೀರೆಲ್ಲಿಂದ ಸಿಗ್ತಾವ ನೀರು? ನೀರಾವರಿ ಐತ್ರಿ, ಡ್ಯಾಮಿನಿಂದ ನೀರು ಬಿಡ್ತಾರ್ರಿ. ಡ್ಯಾಮಿಂದ? ಯಾವ ಡ್ಯಾಮಿಂದ? ಮಲಪ್ರಭಾ ಡ್ಯಾಮಿಂದ ನಿಂತಾರ ರೀ. ಆ ಕಾಲುವೆಗೆ ಬರ್ತೈತ್ರಿ ನೀರು. ನಮ್ಗೌಡ್ರ ಆತ್ರನೇ